ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದವರು ಡಾಕ್ಟರ್ ಎಸ್ ಎನ್ ಶ್ರೀನಿವಾಸ್ ಅವರು. ಡಾಕ್ಟರ್ ಎಸ್ ಎನ್ ಶ್ರೀನಿವಾಸ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರು ವತಿಯಿಂದ, ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ಮತ್ತು ರೈತರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ವಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇಂದು ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಈ ವಿಷಯದ ಕುರಿತಂತೆ ಕೇಳುಗರ ಫೋನ್ ಇನ್ ಪ್ರಶ್ನೆಗಳಿಗೆ ಭಾಗವಹಿಸಿ ಉತ್ತರಿಸಿದವರು ಕೋಲಾರ ರೇಷ್ಮೆ ಗೂಡು ಮಾರುಕಟ್ಟೆ ಇದರ ಉಪನಿರ್ದೇಶಕರಾದ ಶ್ರೀ ಎಸ್ ಎನ್ ಶ್ರೀನಿವಾಸ್ ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಸುಧಾರಣಿ ಟಿ ಹಾಗೂ ರಾಜಲಕ್ಷ್ಮಿ. ತಾಂತ್ರಿಕ ನೆರವು ಶೈನ್ ಫಿಲಿಪ್ಸ್, ತುಕಾರಾಂ ಚೌಹಾಣ್ ಹಾಗೂ ಮುನಿರಾಜು. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಆಕಾಶವಾಣಿ ಮಡಿಕೇರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ನಾಪೊಕ್ಲು ಬೇತು ಗ್ರಾಮತ್ರ ಪೌತಿ ಚೋಕಿರ ಸೋಮಣ್ಣ ಅಂಗಡಪೊಣ್ಣು ಚೋಕಿರ ಬೊಳ್ಳವ ಪಾರ್ವತಿ ಅಂಗ 84ನೇ ಬೈತಲೆ ಇಂದು ಮರಣಪಟ್ಟಿತ್ತು. ಚೋಕಿರ ಬೊಳ್ಳವ ಪಾರ್ವತಿ ಅಂಗಡ ತಾಮನೆ ಜಾಯ ಮಾಡಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 8 ಗಂಟೆಗೆ ಚೋಕಿರ ಒಕ್ಕ ಕ್ಯಾಕುಳತ್ತು ನಡಪ. ಅಮ್ಮತ್ತಿನಾಡು ಮುಂಡೋಣಿ ಗ್ರಾಮತ್ರ ಮಂಡೆಪಂಡ ಪೌತಿ ಅಯ್ಯಣ್ಣ ಅಂಗಡಪೊಣ್ಣು ಮಂಡೆಪಂಡ ನಂಜವ್ವ ಕಾಮಿ ಅಂಗ ಇಂದು ಪೊಲಕ 11 ಗಂಟೆಗೆ ಮರಣಪಟ್ಟಿತ್ತು. 96 ಬೈತ್ರ ಮಂಡೆಪಂಡ ನಂಜವ್ವ ಕಾಮಿ ಅಂಗಡ ತಾಮನೆ ಪಟ್ಟಚರವಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10:30 ಗಂಟೆಗೆ ಮುಂಡೋಣಿ ಗ್ರಾಮತ್ರ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಬಲಮುರಿ ಗ್ರಾಮದ ಗುಡ್ಡೆ ಹೊಸೂರಿನಲ್ಲಿ ವಾಸವಿರುವ ದಿವಂಗತ ಬೆಳ್ಳೆಪ್ಪನವರ ಮಗ 65 ವರ್ಷ ಪ್ರಾಯದ ಅನಂತ್ ಅವರು ಇಂದು ಬೆಳಿಗ್ಗೆ 8 ಗಂಟೆಗೆ ನಿಧನರಾಗಿದ್ದಾರೆ. ಅನಂತ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಬಸವನಹಳ್ಳಿಯ ಅವರ ಜಮೀನಿನಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಚುಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಚುಂಪೆನ ವಿವರ. ಬ್ಯಾಸಿಗೆ ಸಮಯದಲ್ಲಿ ನವೋದಯ ಶಾಲೆಯಲ್ಲಿ ಕುಡಿಯುವ ನೀರು ಪೂರೈಕೆ ಬದಲಾವಣೆ ಆಗಿದ್ದು ಈ ಬಗೆಯಲ್ಲಿ ಗಮನ ಹರಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗ ಮತ್ತೆ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಸೂಚನೆ ಕೊಟ್ಟಳು. ಪ್ಯಾಟಿನ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಕಚೇರಿಯಲ್ಲಿ ಇಂದು ನಡೆದ ಜಲಜೀವನ್ ಮಿಷನ್ ಯೋಜನೆ ಅಡಿಲಿ ಜಿಲ್ಲಾ ನೀರು ಅಂಗೆ ನೈರ್ಮಲ್ಯ ಮಿಷನ್ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನವೋದಯ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂಗೆ ಕುಡಿಯುವ ನೀರು ಪೂರೈಕೆಗೆ ಸಂಬಂಧಪಟ್ಟವಕ್ಕೆ ಎಚ್ಚರಿಸುವ ಹಂಗೆ ಸಿಇಒ ಅವು ಸೂಚನೆ ಕೊಟ್ಟಳು. ಈ ಹೊತ್ತಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಜಿಲ್ಲಾ ಅಧಿಕಾರಿ ಜೊತೆ ಚರ್ಚಿಸಲಾದೆ ಅಂತ ಅವು ತಿಳಿಸಿದರು. ಜಿಲ್ಲೆನ ಗ್ರಾಮೀಣ ಪ್ರದೇಶದ ಅಂಗನವಾಡಿ ಶಾಲಾ ಕಾಲೇಜಿಗ ಆರೋಗ್ಯ ಕೇಂದ್ರ ಸೇರಿದಂಗೆ ಬ್ಯಾರೆ ಬ್ಯಾರೆ ಸರ್ಕಾರಿ ಕಚೇರಿಗೆ ಎಲ್ಲಾ ಕಡೆ ಜಲಜೀವನ್ ಮಿಷನ್ ಯೋಜನೆ ತಲುಪುಕೂತ ಮಾತಾಡ್ದೋ. ಈ ಒತ್ತುಲಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಚಂದ್ರಶೇಖರ್ ಕಾಮಗಾರಿ ಗುಣಮಟ್ಟ ತಪಾಸಣಾ ಸಂಸ್ಥೆನ ಇಂಜಿನಿಯರ್ಗ ಕೂಡಿಯಾಡಿದ್ದೋ.